ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಸಮಗ್ರ ಕೃಷಿ ಅನುಭವ, ಈ ಕುರಿತು ಜಾಕಿಮ್ ಸಿಕ್ವೆರಾ ಅವರೊಂದಿಗಿನ ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಬೆಳ್ತಂಗಡಿ ತಾಲೂಕು ಲಾಯ್ಲಾ ಹೆಮರಡ್ಡದ ಜೋಕಿಮ್ ಸಿಕ್ವೇರಾ ಅವರು. ಅವರು ಮಾಡುವ ಕೃಷಿ ಮತ್ತು ಅವರ ಕೃಷಿಯ ಅನುಭವವನ್ನು ನಾವು ಕೇಳಿ ತಿಳಿಯೋಣ. ನಮಸ್ಕಾರ ಜೋಕಿಮ್ ಸಿಕ್ವೇರಾ ಅವರೇ. ನಮಸ್ಕಾರ ಸರ್. ಈಗ ನೀವು ಯಾವ್ಯಾವ ಕೃಷಿಯನ್ನೆಲ್ಲ ಮಾಡ್ತಾ ಇದ್ದೀರಿ? ನಾವು ಭತ್ತ ಕೃಷಿ ಮೊದಲು, ಆಮೇಲೆ ಭತ್ತ ಕೃಷಿಯ ಮಧ್ಯೆ ಅಡಿಕೆ ಹಾಕಿದ್ದೇವೆ ಗದ್ದೆ ಇದರಲ್ಲಿ. ಅಡಿಕೆ, ತೆಂಗು, ಬಾಳೆ, ವಿಳ್ಯದೆಲೆ, ತರಕಾರಿ ಎಲ್ಲವನ್ನು ಮಾಡಿದ್ದೇವೆ. ಎಲ್ಲವನ್ನು ಮಾಡಿದ್ದೀರಿ. ಸುಮಾರು ಎಷ್ಟು ವರ್ಷಗಳಿಂದ ಈ ಕೃಷಿಯನ್ನು ಮಾಡ್ತಾ ಇದ್ದೀರಿ? ಕೃಷಿ ನಮ್ಮ ಮೂಲ ಕೃಷಿ. ಆಮೇಲೆ ಈ ಪ್ರಗತಿ ಬಂದು ತಂಡ ಎಲ್ಲ ಸ್ಟಾರ್ಟ್ ಆಯಿತು. ಯೋಜನೆ ವಿಸ್ತರಣೆ ಆದ ಸ್ಥಾನದಲ್ಲಿ ನಾವು ಫಲಾನುಭವಿಯಾಗಿ ಅದಕ್ಕೆ ಸೇರಿಕೊಂಡಿದ್ದೇವೆ. ಆಮೇಲೆ ಪ್ರಗತಿ ಬಂದು ತಂಡ ಅಂತ ಆದಮೇಲೆ ನಾವು ನಮ್ಮ ಇದರಲ್ಲಿ ಶ್ರಮ ಮಾಡಿ ಅದರಲ್ಲಿ ಮೊದಲೆಲ್ಲ ಎಲ್ಲ ನಮಗೆ ಬೇಕಾದ ಸೌಲಭ್ಯಗಳು ಸಿಗ್ತಿರಲಿಲ್ಲ. ಯೋಜನೆಯಲ್ಲಿ ಸೇರಿಕೊಂಡ ಮೇಲೆ ಯೋಜನೆಯಲ್ಲಿ ಅವರ ಬೇಕಾದ ಮಾಹಿತಿಗಳನ್ನೆಲ್ಲ ಪಡ್ಕೊಂಡು ಅದರಲ್ಲಿ ಇದು ಮಾಡಿ ಆಮೇಲೆ ನಾವು ಹೈನುಗಾರಿಕೆಯನ್ನು ಸ್ಟಾರ್ಟ್ ಮಾಡಿದ್ದೇನೆ. ಹೈನುಗಾರಿಕೆ ಮೊದಲು ಕೂಡ ಇರಲಿಲ್ವಾ? ಹೇಗೆ ಇತ್ತು, ಅಷ್ಟೊಂದು ಇದಿರಲಿಲ್ಲ. ಮನೆ ಖರ್ಚಿಗೆ ತಕ್ಕ ಸಾಕಿಕೊಂಡು ಇದಿತ್ತು. ಆಮೇಲೆ ನಮ್ಮ ಇದರಲ್ಲಿ ಯೋಜನೆ ಮುಖಾಂತರದಲ್ಲಿ ಅಲ್ಲಿ ಸೊಸೈಟಿ ಓಪನ್ ಆಯಿತು ನಮ್ಮ ವಿಲೇಜಲ್ಲಿ. ಅಲ್ಲಿ ಸೊಸೈಟಿ ಓಪನ್ ಆದಮೇಲೆ ಮೊದಲೆಲ್ಲ ನಾವು ಉಳುಮೆಗೆ ಅಂತ ಕೋಣಗಳು ಸಾಕೋದಲ್ಲದೆ ದನ ಸಾಕುವ ವ್ಯವಸ್ಥೆ ಇರಲಿಲ್ಲ, ಅದು ಕಡಿಮೆ ಇತ್ತು. ಆಮೇಲೆ ಈ ಹೈನುಗಾರಿಕೆ ಇದಕ್ಕೆ ಬಂದ ಮೇಲೆ ಕೋಣಗಳನ್ನು ಎಲ್ಲರೂ ಬಿಟ್ಟಾಯಿತು. ಈಗ ಒಂದು ನಮ್ಮ ಬೈಲಲ್ಲಿ ಒಂದು ಜೊತೆ ಎತ್ತು ಕೋಣಗಳಿಲ್ಲ, ಎತ್ತುಗಳಿಲ್ಲ, ಬರೀ ದನಗಳು ಮಾತ್ರ. ಈಗ ಹಾಗಿದ್ರೆ ಈಗ ಉಳುಮೆಗೆ ಏನು ಮಾಡ್ತೀರಿ? ಉಳುಮೆಗೆ ಎಲ್ಲ ಟಿಲ್ಲರ್. ಟಿಲ್ಲರ್ ನನ್ನ ಹತ್ರ, ನಾನು ಟಿಲ್ಲರ್ ಅಳವಡಿಸಿಕೊಂಡಿದ್ದೇನೆ. ಟಿಲ್ಲರ್ ಉಂಟು, ಗದ್ದೆ ಬೇಸಾಯಕ್ಕೆ ಬೇಕಾದ ವ್ಯವಸ್ಥೆಯನ್ನು ಟಿಲ್ಲರ್ ಟಿಲ್ಲರ್ಲ್ಲಿ. ಈಗ ಹೈನುಗಾರಿಕೆ ಬಗ್ಗೆ ಮತ್ತೆ ಬರುದಿದ್ರೆ, ಹೈನುಗಾರಿಕೆಯಲ್ಲಿ ನೀವು ಎಷ್ಟು ದನ ಸಾಕ್ತಾ ಇದ್ರಿ? ನಾವು ಪ್ರಾರಂಭದಲ್ಲಿ 2 ದನ ತಗೊಂಡಿದ್ದೆ, ಅದು ಕೋಣಗಳನ್ನು ಮಾರಿ ಮತ್ತೊಂದು ದನ ತಗೊಂಡೆ. ಆಮೇಲೆ ಅದರದ್ದೇ ಇದಾಗಿ 12 ದನಗಳಾಯಿತು. ಆ ಸಂದರ್ಭದಲ್ಲಿ ನಮ್ಮ ಯೋಜನೆ ಇದರಲ್ಲಿ ಬರುವಾಗ ನಮಗೆ ಫಸ್ಟ್ ಟೈಮು ಜಾನ್ಸ್ ಇಟ್ಟಿದ್ರು. ಅವ್ರು ಹೇಳಿದರು, ನೀವು ಒಂದು ಗೋಬರ್ ಗ್ಯಾಸ್ ಮಾಡಿ, ದನಗಳು ಉಂಟು, ಸೆಗಣಿ ಉಂಟು, ಇದು ನೀವು ಒಂದು ಗೋಬರ್ ಗ್ಯಾಸ್ ಮಾಡಬೇಕು ಅಂತ ಹೇಳಿದರು. ಅವರ ಮನೆಯಲ್ಲಿ ಅವರು ಗೋಬರ್ ಗ್ಯಾಸ್ ಮಾಡುವ ಕೆಲಸನ ಪ್ರಾರಂಭ ಮಾಡಿದರು. ಅವರ ಜನಗಳನ್ನು ನಮ್ಮ ಮನೆಗೆ ಕಳಿಸಿಕೊಟ್ರು. ಅವರ ಜೊತೆಗೆ ನಾನು ಮೊದಲಿಂದಲೂ ಸ್ವಲ್ಪ ಸೆಂಟ್ರಿಂಗ್ ಅದಕ್ಕೆಲ್ಲ ಕೆಲಸಕ್ಕೆಲ್ಲ ಹೋಗಿ ನನಗೆ ಅನುಭವ ಇತ್ತು. ಅವರ ಜೊತೆಗೆ ನಾನು ಸೇರಿಕೊಂಡೆ, ಆ ಇದನ್ನು ಸ್ವಲ್ಪ ನಾನು ತಿಳ್ಕೊಂಡೆ. ಆಮೇಲೆ ನಾನೇ ಅವರ ಇದರಲ್ಲಿ ಬಂದವರು ಒಂದು ಪ್ಲ್ಯಾಂಟ್ ಮಾಡಿಕೊಟ್ರು. ಆ ಪ್ಲ್ಯಾಂಟ್ ಆಗಿ ಡ್ರಮ್ ಎಲ್ಲ ಹಾಕಿ ಒಂದು 5 ವರ್ಷ ಆಮೇಲೆ ಇನ್ನೂ ಸಗಣಿ ಉಳಿತಾ ಉಂಟು. ಅದರಲ್ಲಿ ನನಗೆ ತುಂಬ ಅನುಕೂಲ ಬಂತು. ಸ್ಲರಿ ಟ್ಯಾಂಕ್ ಮಾಡಿದೆ, ಸ್ಲರಿ ಪಂಪ್ ಹಾಕಿದೆ, 1 ಎಕರೆ ಹುಲ್ಲು ಬೆಳೆಸಿದೆ, ದನಗಳಿಗೆ ಬೇಕಾದ ವ್ಯವಸ್ಥೆಯನ್ನು ಎಲ್ಲ ಮಾಡಿದೆ. ಅದು ಸರಿ. ಈಗ ಮೊದಲನೆಯದಾಗಿ ನೀವು ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಹೌದು. ಆ ಗೋಬರ್ ಗ್ಯಾಸ್ನಿಂದ ನಿಮಗೆ ಬೇಕಾದಷ್ಟು ಮನೆಗೆ ಬೇಕಾದಷ್ಟು ಗ್ಯಾಸ್ ಬರ್ತಾ ಇತ್ತ? ಧಾರಾಳವಾಗಿ. ಧಾರಾಳವಾಗಿ. ನಾನು 10 ವರ್ಷ ಕಟ್ಟಿಗೆ ಇದು ಉಪಯೋಗ ಮಾಡಲೇ ಇಲ್ಲ. ಈಗ 2 ದನಗಳುಂಟು, 2 ಡ್ರಮ್ಗಳನ್ನು ನಾನು ಮೇಂಟೈನ್ ಮಾಡ್ತಾ ಇದ್ದೇನೆ. ಓಹೋ, 2 ಡ್ರಮ್ಮನ್ನು ಮೇಂಟೈನ್ ಮಾಡ್ತಾ ಇದ್ದೀರಿ. ಈಗ ಈ ಗ್ಯಾಸ್ನಿಂದ ನಿಮಗೆ ಅಡಿಗೆಗೆ ಎಲ್ಲ ಸಾಕಾಗುತ್ತೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ, ಯೂಸ್ ಆಗ್ತದೆ. ಈ ಡ್ರಮ್ ಬೇಗ ಹೋಗ್ತದೆ, ಅದು ತೂತಾಗ್ತದೆ ಹೇಳ್ತಾರೆ, ಹೌದಾ? ಅದು ಫೈಬರ್ ಡ್ರಮ್ ಹಾಕಿದರೆ ನಾವು ಸ್ವಲ್ಪ ಅದರ ಮೇಲೆ ಸ್ವಲ್ಪ ನಿಗಾ ಇಟ್ಟು ಅದನ್ನು ಇದು ಮಾಡೋದೇ ಇದ್ದರೆ ಮತ್ತು ಎಲ್ಲ ವಿಷಯದಲ್ಲಿ ಮೇಂಟೆನೆನ್ಸ್. ಮೇಂಟೆನೆನ್ಸ್ ಅಂದರೆ ಹೇಗೆ? ಮೇಂಟೆನೆನ್ಸ್ ಅಂದರೆ ಅದು ಸಗಣಿ ಹಾಕುವ ವಿಧಾನ. ಹೇಗೆ? ಸರಿ, ದಿನಕ್ಕೆ 24 ಗಂಟೆಗೊಮ್ಮೆ ಸಗಣಿ ಹಾಕಬೇಕು. ನಾವು ಸಗಣಿ ಉಂಟಂತ ಸಗಣಿ ಹಾಕ್ತಾ ಹೋದರೆ ಏನೂ ಅದರಲ್ಲಿ ಪ್ರಾಫಿಟ್ ಇಲ್ಲ. 2 ದಿನ ಬಿಟ್ಟು ಬೇಕಾದರೂ ಹಾಕಿದರೂ ನಷ್ಟ ಇಲ್ಲ. ಗ್ಯಾಸ್ ಕಡಿಮೆ ಆದ ಸೂಚನೆ ನಮಗೆ ಗೊತ್ತಾಗುತ್ತೆ. ಕಡಿಮೆ ಆದರೆ ಇವತ್ತು ಒಂದು ಡ್ರಮ್ ಇದ್ದು ನಾಳೆ ಒಂದು ಡ್ರಮ್ಮಿಗೆ, ಇವತ್ತು ನಾ ಹಾಕಿದ ಸೆಗಣಿಯನ್ನು ನೆಕ್ಸ್ಟ್ ಮತ್ತೊಂದು ಇದಕ್ಕೆ ಬಿಟ್ಟುಬಿಡುದು. ಇದರಲ್ಲಿ ಉಳಿತಾಯ ಇದ್ದ ಗ್ಯಾಸು ಆ ಡ್ರಮ್ಗೆ ಹೋಗಿ ನಮಗೆ ಅದರಿಂದ ಬರುತ್ತೆ. ಓಹೋ, ಅಂತ ಹೇಳಿದ್ರೆ ನೀವು ಎರಡು ಡ್ರಮ್ ಮಾಡುವಾಗ ಎರಡಕ್ಕೂ ಬೇರೆ ಬೇರೆ ಸಗಣಿ ಮಾಡಿದ್ದಲ್ಲ? ಅದು ಪ್ಲಾಂಟ್ ಎರಡು, ಲೈನ್ ಎರಡು, ಸ್ಲರಿ ಹಾಕಿ ನಾವು ಇದು ಮಾಡೋದು ಒಂದೇ ಒಂದೇ ಟ್ಯಾಂಕಿಗೆ. ಅದರಿಂದ ಎರಡು ಟ್ಯಾಂಕಿಗೆ ಹೋಗ್ಲಿಕ್ಕೆ ಕಲೆಕ್ಷನ್ ಉಂಟು. ಒಂದು ಟ್ಯಾಂಕಿಂದ ಇನ್ನೊಂದು ಟ್ಯಾಂಕಿಗೆ ನಾವು ವೇಸ್ಟೇಜ್ ಬಿಡುವ ಟ್ಯಾಂಕಿಯಿಂದ ಈ ಟ್ಯಾಂಕಿಗೆ ನಾನು ಕೊಟ್ಟಿದ್ದೇನೆ. ಅದನ್ನು ಓಪನ್ ಮಾಡಿದರೆ ಈ ವೇಸ್ಟೇಜ್ ನಮ್ಮ ಗೊಬ್ಬರ ಗುಂಡಿಗೆ ಹೋಗುವ ವೇಸ್ಟೇಜ್ ಅನ್ನು ಮೊದಲು ಇದಕ್ಕೆ ಹಾಕು, ಎರಡನೇ ಟ್ಯಾಂಕಿಗೆ. ಎರಡನೇ ಟ್ಯಾಂಕಿಗೆ ಆ ಟ್ಯಾಂಕಿಯಿಂದ ಸ್ಲರಿ ಟ್ಯಾಂಕಿಗೆ ಹೋಗುತ್ತೆ. ಮಳೆಗಾಲದಲ್ಲಿ ನಾವು ಗೊಬ್ಬರ ಗುಂಡಿಗೆ ಹೊಡುವುದು, ಬೇಸಿಗೆಯಲ್ಲಿ ಎಲ್ಲ ಸ್ಲರಿ ಟ್ಯಾಂಕಿಗೆ ಹೊಡುದು. ಅದ್ಯಾಕೆ? ಸ್ಲರಿ ಟ್ಯಾಂಕಿಯಿಂದ ಮೇಲ್ಗಡೆ ನನ್ನ ಒಂದು ನೀರಿನ ಟ್ಯಾಂಕಿ ಉಂಟು, ಆ ನೀರಿನ ಟ್ಯಾಂಕಿಯಿಂದ ಓಪನ್ ಮಾಡಿ ಇದಕ್ಕೆ ಈ ಸ್ಲರಿ ಟ್ಯಾಂಕಿಗೆ ಹೊಡುವುದು. ಅರ್ಧ ಟ್ಯಾಂಕಿ ಇದು ಸ್ಲರಿ ಇದ್ರೆ ಹಟ್ಟಿ ನೀರು, ದನ ತೊಳೆದ ನೀರು, ಎಲ್ಲ ನೀರು ಸ್ಲರಿ ಟ್ಯಾಂಕಿಗೆ ಹೋಗುತ್ತೆ. ಆ ನೀರು ಮತ್ತು ಈ ನೀರು ಈ ಸ್ಲರಿ ಎಲ್ಲವನ್ನು ಮಿಕ್ಸ್ ಮಾಡಿ ಡೈರೆಕ್ಟ್ ಗಿಡಗಳಿಗೆ ಕೊಡುವುದು. ಹುಲ್ಲಿಗಾದರೆ ಹುಲ್ಲಿಗೆ ಪಂಪಲ್ಲಿ ಇದು ಮಾಡಿ ಕೊಡುವುದು. ಅದರಿಂದ ಯಾವ ಇದು ನಮಗೆ ಕೆಲಸನೂ ಕಡಿಮೆ ಆಗುತ್ತೆ. ಎಲ್ಲ ಇದರಲ್ಲಿ ನನಗೆ ಒಳ್ಳೆ ಇದು ಅಂತ ಭಾವಿಸಿದ್ದೇನೆ. ಈಗ ಈ ಸ್ಲರಿ ಟ್ಯಾಂಕಿನಿಂದ ನೀವು ಮೂರನ್ನು ಕೂಡ ಮಿಕ್ಸ್ ಮಾಡಿ ಕೊಡುವುದು ಹೇಳಿದ್ರಲ್ಲ, ಹೌದು, ಇದನ್ನು ನೀವು ಯಾವ್ಯಾವ ಬೆಳೆಗೆಲ್ಲ ಕೊಡ್ತಾ ಇದ್ದೀರಿ? ಗದ್ದೆಗೆ ಉಳ್ಬಹುದು, ತೆಂಗಿನ ಮರಕ್ಕೂ ಕೊಡ್ತೇವೆ, ಎಲ್ಲ ತೋಟಕ್ಕೆ ಎಲ್ಲದಕ್ಕೂ. ನಾವು ಬುಡಕ್ಕೆ ಪೈಪಲ್ಲಿ ಡೈರೆಕ್ಟ್ ಉದ್ದ ಎಲ್ಲ ನನ್ನ ಇಡೀ ಇದಕ್ಕೆ ಬೇಕಾದಷ್ಟು ಪೈಪು ಉಂಟು. ಉಂಟು ಈ ಸ್ಲರಿ ಟ್ಯಾಂಕಿನಿಂದ ಪೈಪ್ನಿಂದಲೇ ಕನೆಕ್ಷನ್ ಎಲ್ಲ ಕಡೆ? ಹೌದು, ಅದು ಈ ಟ್ಯಾಂಕಿಯಿಂದ ನಾವು ಈ ಪೈಪ್ ನಾವು ಸ್ಪ್ರಿಂಕ್ಲರಿಗೆ ಅದಕ್ಕೆಲ್ಲ ನಾವು ಕೊಟ್ಟರೆ ಅದರಿಂದ ಬಂದ ಇದೆಲ್ಲ ಇದಾಯಿತು. ನಾವು ಒಂದು ಸಾರಿ ಕೊಟ್ಟು ಕರೆಂಟ್ ಆಫ್ ಆಯಿತು, ಕರೆಂಟ್ ಇಲ್ಲ. ಇದರಲ್ಲಿ ಉಳಿದದ್ದು ದಪ್ಪ ಆಗಿ ಬ್ಲಾಕ್ ಆದರೆ ಅದು ನಾವು ಲೈನ್ ತೆಗಿಲಿಕ್ಕೆ ಆಗೋದಿಲ್ಲ. ಅದು ಬ್ಲಾಕ್ ಅದು ಎಲ್ಲಾದರೂ ಪೈಪು ಒಂದೇ ಪೈಪ್ ಹೊಡೆದು ಹೋಗುತ್ತೆ, ಇಲ್ಲಾದರೆ ಏನಾದರೂ ತೊಂದರೆ ಆಯಿತು. ಅದಕ್ಕೆ ನಾವು ಈ ಪೈಪಲ್ಲಿ ಎಲ್ಲಿ ಜಾಯಿಂಟ್ ಉಂಟು ಅಲ್ಲಿ ಬಿಚ್ಚಿಸಿ ಇದನ್ನು ಖಾಲಿ ಮಾಡುವುದು. ಆವತ್ತಿದ್ದು ಒಂದು ವಾರಕ್ಕೆ ಒಂದು ಸಾರಿ ಕೆಲಸ ಮಾಡಿದರೆ ಅದು ಒಂದು ಸಾರಿ ಇಂದು 300-400 ಗಿಡಕ್ಕೆ ಒಂದು ಕೆಲಸ ಆಗುತ್ತೆ. ಹಾಗೆ ಮಾಡ್ತಾ ಇದ್ದೆ ನಾನು. ಈಗ ಈ ಸ್ಲರಿಯ ಒಂದು ಗೊಬ್ಬರ ಅಂತ ನಾವೇನು ಹೇಳಿದರೆ, ಹೌದು, ಸ್ಲರಿಯಿಂದ ಇಡೀ ನಿಮಗೆ ಎಲ್ಲ ಕೃಷಿಗೂ ಸಾಕಾಗ್ತಿತ್ತ? ಅಂದರೆ ನಾವು ಈ ಮಳೆಗಾಲದಲ್ಲಿ ಗೊಬ್ಬರ ಮಾಡ್ತೀವಿ, ಬೇಸಿಗೆಗಾಲದ್ದು ಸ್ಲರಿ ಉಪಯೋಗ ಮಾಡುವುದು. ಗೊಬ್ಬರ ಮಾಡಿದ್ದು ಸೋಗೆ ಅದು ಎಲ್ಲ ಇದಕ್ಕೇನೆ ಹಾಕುವುದು. ಬಯಲು ಗದ್ದೆಗಳು ಇದು ತೋಟದ್ದು ಅದನ್ನೇ ಕೊಚ್ಚಿ ಅದರ ಮೂಡಕ್ಕೇನೆ ಹಾಕಿಬಿಡುವುದು, ಅದರ ಮೇಲೆ ಸ್ಲರಿ ಕೊಡುವುದು. ಗೊಬ್ಬರ ಈ ಗೊಬ್ಬರ ಅದಕ್ಕೆ ಹಾಕುವಂಥ ಪದ್ಧತಿ ಇಲ್ಲ. ಇಲ್ಲ, ನೇರವಾಗಿ ಅದರಲ್ಲಿ ನಮ್ಮ ಕೆಲಸನೂ ಕಡಿಮೆ ಆಗುತ್ತೆ, ಜನಗಳು ಅಂತ ಬೇಕಾಗಿಲ್ಲ. ನಮ್ಮ ಒಬ್ಬರಿಂದ ದಿನ ದಿನದ್ದು ನಾವು ಮಾಡ್ತಾ ಹೋದರೆ ಕೆಲಸದಲ್ಲಿ ಕಡಿಮೆ ಬರುತ್ತೆ. ಈಗ ನಿಮಗೆ ಈ ಸ್ಲರಿಯಿಂದ ಒಂದು ಸಲ ಇಡೀ ತೋಟ ಗದ್ದೆ ಇದಕ್ಕೆಲ್ಲ ಈ ಗೊಬ್ಬರ ಕೊಡಲಿಕ್ಕೆ ಕೊಟ್ಟು ಪುನಃ ಮೊದಲಿಗೆ ಬರಲಿಕ್ಕೆ ಎಷ್ಟು ಸಮಯಕ್ಕೆ ಬೇಕಾಗ್ತದೆ? ಅದು ಸಾಧಾರಣ 1.5-2 ತಿಂಗಳು. ನಾವು ವರ್ಷಕ್ಕೆ 2 ಸಾರಿ ಮಾತ್ರ ಕೊಡುವುದು, ಜಾಸ್ತಿ ಕೊಡೋದಲ್ಲ. ಜಾಸ್ತಿ ಕೊಟ್ಟರೆ ಇದು ಅದರಲ್ಲಿ ಸಗಣಿಯಲ್ಲಿ ಬರುವುದೇ ಯೂರಿಯಾ ಅಂಶ ಜಾಸ್ತಿ ಬರುತ್ತೆ. ಇದು ನಾವು ಇದಕ್ಕೆಲ್ಲ ನಾವು ಅದು ಕೊಟ್ಟರು ಆಮೇಲೆ ಪೊಟ್ಯಾಶ್ ಸ್ವಲ್ಪ ಕೊಡಲೇಬೇಕು, ಇಲ್ಲಾದರೆ ಇದು ಬರೋದಿಲ್ಲ, ಒಂದು ಹಿಳುವಳಿ ಬರುವುದಿಲ್ಲ. ಅದರಿಂದ ಸ್ವಲ್ಪ ಪೊಟ್ಯಾಶ್ ಕೊಡಬೇಕಾಗ್ತದೆ. ಹುಲ್ಲು ಬಾಳೆ ಇದಕ್ಕೆಲ್ಲ ಯಾವುದಕ್ಕೂ ನಡೆಯುತ್ತೆ. ಅದು ಈ ನಮ್ಮ ಅಡಿಕೆ ಮರಕ್ಕೆ ಅದು ಸ್ವಲ್ಪ ಪೊಟ್ಯಾಶ್ ಇಲ್ಲಾದರೆ ಬೂದಿ ಇದೆ ಹಾಕಿದರೆ ಮತ್ತೆ ಸ್ವಲ್ಪ ಸೋಗೆ ಅದು ಎಲ್ಲ ಬೇಕೇ ಬೇಕೇ. ಅದು ಸರಿ, ಹಾಗೆ ಮಾಡ್ತಾ ಇದ್ದೇನೆ. ಅಡಿಕೆಯಲ್ಲಿ ಯಾವ ಗಿಡ ಬೆಳೆಸಿದ್ ನೀವು? ಊರಿದ್ದ ಅಥವಾ? ಊರಿದ್ದು ಉಂಟು, ರತ್ನಗಿರಿ ಉಂಟು, ಮೋಹಿತ್ ನಗರ್ ಉಂಟು, ಮಂಗಳ ಉಂಟು, ನಾಲ್ಕು ವಿಧಾನ ನಾಲ್ಕು ತರ ಉಂಟು. ಯಾವುದರಲ್ಲಿ ನಿಮಗೆ ಒಳ್ಳೆಯದು ಅಂತ ಕಾಣ್ತದೆ? ಒಳ್ಳೇದಂದ್ರೆ ನಮ್ಮ ಇದರಲ್ಲಿ ನನಗೆ ಒಳ್ಳೇದು ನಮ್ಮ ಲೋಕಲ್ ಫೀಡ್. ಆದ್ರೆ ಇಳುವರಿ ಕಮ್ಮಿ ಅಂತ? ಇಳುವರಿ ಕಮ್ಮಿ ಆದ್ರೂ ಪರವಾಗಿಲ್ಲ, ಅದರಲ್ಲಿ ರೋಗ ಇಲ್ಲ. ಉಳ್ದಕ್ಕೆ ಮೂರಕ್ಕೆ ರೋಗ ಉಂಟ. ರೋಗ ಅಂದರೆ ಒಂದು ಸುಳಿ ರೋಗ ಬರುತ್ತೆ, ಕಾಂಡ ಕೊರೆತ, ಇದು ಮುಂಡುಸಿರಿ ಅಂತ, ಅದು ಒಂದಲ್ಲ ಒಂದು ಯಾವುದಾದ್ರೂ ಒಂದು ಬಂದೇ ಬರುತ್ತೆ. ಅದು ನಾವು ವಹಿಸೋದು ನಾವು ಮಾಡಿ ಇದರಲ್ಲಿ ಆಯ್ತಾ ಏನು ಅಂತ. ನಮ್ಮ ಮತ್ತು ಮಣ್ಣಿನ ಪರೀಕ್ಷೆ ಅದೆಲ್ಲ ಚೆನ್ನಾಗಿ ಮಾಡಿ ಅದಕ್ಕೆ ಬೇಕಾದಷ್ಟು ತಿಳುವಳಿಕೆ ಇಲ್ಲ ಇಲ್ಲ, ನಾವು ನಮ್ಮ ಪದ್ಧತಿಯನ್ನೇ ಮಾಡಿಕೊಂಡು ಹೋಗೋದು. ಅಷ್ಟಾಗುವಾಗ ಈ ರೀತಿಯ ರೋಗಗಳು ಬರ್ತವೆ. ಯಾವುದರಲ್ಲಿ ಇಳುವರಿ ಜಾಸ್ತಿ? ಇಳುವರಿ ನಮಗೆ ಮೋಹಿತ್ ನಗರಲ್ಲಿ ಇಳುವರಿ ಜಾಸ್ತಿ. ಇಳುವರಿ ಅದು ಗುಡ್ಡದಲ್ಲಿ ಬೆಳೆಸ್ತಿದ್ದೇನೆ, ಅದಕ್ಕೆ ನೀರು ಸ್ವಲ್ಪ ಕಡಿಮೆ, ಮತ್ತು ಇದರಾಗೆ ಅದಕ್ಕೆ ರೋಗ ಇಲ್ಲ ಜಾಸ್ತಿ. ರೋಗ ಇಲ್ಲ, ಲೋಕಲ್ ಮತ್ತು ಅದು ಒಂದೇ ಥರ ಮೋಹಿತ್ ನಗರ. ಮೋಹಿತ್ ನಗರ. ಈಗ ಈ ಗುಡ್ಡದಲ್ಲಿ ಬೆಳೆಸಿದ ತಳಿಗೆ ನೀವು ನೀರು ಕಮ್ಮಿ ಸಿಗುವುದು ಅಂತ ಹೇಳಿ. ಹೌದು. ಈ ಬೇಸಿಗೆಗಾಲದಲ್ಲಿ ನೀರಾವರಿ ವ್ಯವಸ್ಥೆ ಹೇಗೆ? ಬೇಸಿಗೆಗಾಲದಲ್ಲಿ ಮೊದಲು ನಾನು ಒಂದು 10 ವರ್ಷ ಮೊದಲು ಎಲ್ಲ ಇದಕ್ಕೆ ಸ್ಪ್ರಿಂಕ್ಲರ್ ಹಾಕಿದ್ದೆ. ಸ್ಪ್ರಿಂಕ್ಲರ್ ಹಾಕಿ ನಾವು ಕೆಲಸ ಸ್ವಿಚ್ ಹಾಕಿದ್ರೆ ಆಯಿತು, ನೀರು ಹೋಗ್ತಾ ಇರುತ್ತೆ. 4 ದಿನ ಹೋಗಿ ಒಂದು ದಿನ ನೀರು ಬಿಡದೆ ಮಾರನೇ ದಿವಸ ಹೋಗಿ ಬುಡ ಸ್ವಲ್ಪ ನೋಡಿದರೆ ಅಲ್ಲಿ ಹಸೆ ಇದೇ ಇಲ್ಲ, ಹಸೆನೇ ಇಲ್ಲ. ಯಾಕೆ ಅದು? ಅದು ನೀರು ಹೋಗೋದು ಬೇರೆ ಜಾಗಕ್ಕೆ, ಅದು ಬುಡಕ್ಕೆ ಸಿಗಲ್ಲ. ಈ ನಮ್ಮ ಬಯಲು ಜಾಗಕ್ಕೆ ಅಡಿಯಿಂದ ಫಸೆ ಇರುತ್ತೆ, ಇದು ಇರುತ್ತೆ. ಅದು ಈ ಗುಡ್ಡ ಜಾಗದಲ್ಲಿ ಇಳದೆ ಹೋಗೋದಲ್ಲದೆ ಮೇಲೆ ಇದಿಲ್ಲ. ಆಗೋಸ್ಕರ ಸ್ಪ್ರಿಂಕ್ಲರ್ ಎಲ್ಲ ತೆಗೆದು ಟ್ಯಾಂಕಿಂದ ಡೈರೆಕ್ಟ್ ಪೈಪನ್ನೇ, ಪೈಪಿಂದ ದಿನಕ್ಕೂ 100-150 ಗಿಡಕ್ಕೆ ನೇರವಾಗಿ ಕೊಡುವುದು, ವಾರಕ್ಕೊಂದ್ಸರಿ ಕೊಡುವುದು. ಹಾಗೆ ವಾರಕ್ಕೊಂದ್ಸರಿ ಫುಲ್ಲು ಗುಡ್ಡದಲ್ಲಿ. ಇಡೀ ಮೋಹಿತ್ ನಗರವೇ ನೆಟ್ಟದ್ದ? ಊರಿದ್ದು ಉಂಟ? ಊರಿದ್ದಿಲ್ಲ, ಮೋಹಿತ್ ನಗರ ಮಾತ್ರ. ಈಗ ನಿಮ್ಮ ಗದ್ದೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಗದ್ದೆ ಬೇಸಾಯ ಅಂತ ಹೇಳಿದ್ರೆ ಭತ್ತದ ಬೇಸಾಯವನ್ನು ಹೆಚ್ಚಿನವರು ಕಮ್ಮಿ ಮಾಡಿದ್ದಾರೆ, ನೀವು ಇನ್ನೂ ಮಾಡ್ತಾ ಇದ್ದೀರಿ? ನಾವು ಕಳೆದ ಈ ತನಕ ಬೇಸಾಯ ಮಾಡ್ತಾ ಇದ್ದೆ. ಮಾಡ್ತಾ ಇದ್ರಿ? ಪ್ರಥಮ ಬಾರಿಗೆ ಯೋಜನೆಯಲ್ಲಿ ನನ್ನ ಮನೆಯಲ್ಲಿ ಪ್ರಾತ್ಯಕ್ಷೆ ಮಾಡಿ ಇದು ಮಿಷನ್ ನಾಟಿ ಅದು ಎಲ್ಲ ನನ್ನ ಮನೆಯಲ್ಲಿ ಪ್ರಾರಂಭ ಮಾಡಿದ್ದು. ಆಮೇಲೆ ನಾವು 10 ವರ್ಷ ನಾವು ಬೇಸಾಯ ಮಾಡಿದ್ದೇವೆ. ಇದಕ್ಕೆ ಹೇಗೆ ನಮಗೆ ಒಂದು ಸಮಸ್ಯೆ ಏನಂದರೆ, ಯಂತ್ರೋಪಕರಣ ಇಳಿದು ಯಂತ್ರೋಪಕರಣದಲ್ಲಿ ಕೆಲಸ ಮಾಡುವ ವ್ಯವಸ್ಥೆ ಇಲ್ಲ. ಯಾಕೆ? ಜಾಗ ಬೇರೆ ಅವ್ರದ್ದು. ನಮ್ಮ ಅದಕ್ಕೆ ಎರಡು ಬದಿಯಲ್ಲಿ ತೋಡು ಗುಡ್ಡ, ಅದಕ್ಕೆ ಗಾಡಿ ಹೋಗುವ ವ್ಯವಸ್ಥೆ ಇಲ್ಲ. ಹಾಗಾಗಿ ಟಿಲ್ಲರ್ ಹೋಗ್ಲಿಕ್ಕೆ ಒಂದು ಅವಕಾಶ ನಾವು ಮಾಡಿಕೊಂಡಿದ್ದೇವೆ, ಆದರೆ ಈ ಇದೆಲ್ಲ ಮಿಷನಲ್ಲಿ ಕಟ್ಟಿಂಗ್ ಮಾಡಲಿಕ್ಕೆ ಅದಕ್ಕೆಲ್ಲ ಸಮಸ್ಯೆ. ಹಾಗಾಗಿ ಅದನ್ನು ಬಿಟ್ಟಿದ್ದೇನೆ. ಗದ್ದೆ ಇನ್ನೂ ಒಂದು 75 ಸೆಂಟ್ಸ್ ಜಾಗ ಇತ್ತು, ಅದು ಇವಾಗೇನೆ ಸುತ್ತ ಎಲ್ಲ ತೋಟ ಆಗಿದೆ. ಮತ್ತು ಕೆಳಗಿನ ಇದರ ಮೇಲಿನ ತೋಟದವರು ಕೆಲಸ ಸರಿ ಇದಿಲ್ಲ, ಅದರಿಂದ ನಮಗೇನು ತೊಂದರೆ. ಒಂದು ಮಳೆಗಾಲದಲ್ಲಿ ಏನಾದರೂ ಒಂದು ಗುಡ್ಡ ಜಾರಿ ಏನಾದರೂ ಇದಾದರೆ ಅದು ಎಲ್ಲ ನೀರು ತುಂಬಿ ಇದಾಗುತ್ತೆ. ಹಾಗಾಗಿ ಈ ವರ್ಷ 2ನೇ ಬೆಳೆ ಮಾಡಲಿಲ್ಲ. ಸರಿ, ಈಗ ಬೆಳೆ ಮಾಡುವಾಗ ನೀವು ಯಾವುದನ್ನು ಮಾಡ್ತಾ ಇದ್ರಿ ಹೆಚ್ಚು? ಯಾವ ತಳಿ? ತಳಿ ಹೆಚ್ಚಾಗಿ ಕಜೆಜಯ. ಕಜೆಜಯ ಮತ್ತು M4. M4 ಅಷ್ಟೇ. ಅಷ್ಟೇ. ಹೌದು. ಹೆಚ್ಚಾಗಿ ನೀವು ನಿಮ್ಮ ಬಳಕೆಗೆ ಮಾಡಿದ್ದ ಅಥವಾ ಮಾರಲಿಕ್ಕೆ ಮಾಡುವಂಥದ್ದ? ಅಂದರೆ ನಮ್ಮ ಖರ್ಚು ಹೋಗಿ ಉಳಿದಾದ್ರು ಮಾರುವುದೆ, ನಮಗೆ ಊಟದ ಖರ್ಚಿಗೆಲ್ಲ ಸಾಕಾಗ್ತದೆ. ಮೊದಲೆಲ್ಲ ಮಜೂರಿಗೆ ಅಂತ ಅಳಿಯುವಂಥದ್ದಿತ್ತು, ಆ ಪದ್ಧತಿ ಎಲ್ಲ ಹೋಗಿದೆ. ಇವಾಗ ಹಣದ ರೂಪದಲ್ಲಿ ಆಗಬೇಕಾದ್ರೆ 2,000 ಅಕ್ಕಿ ಕೊಟ್ಟು ಯಾರು ಬರುವುದಿಲ್ಲ, ಆ ಕೆಲಸಕ್ಕೆಲ್ಲ ಯಾರು ಇಲ್ಲ. ಹೌದು. ಹಾಗಾಗಿ ಭತ್ತದ ಭತ್ತದ ಬೇಸಾಯದಲ್ಲಿ ಅಂದರೆ ಮೊದಲೆಲ್ಲ ಎಲ್ಲ ಅದೇ ಕೆಲಸವನ್ನು ಅವಲಂಬಿಸಿರುವಾಗ ಅದೇ ಕೆಲಸದಲ್ಲಿ ಎಲ್ಲರಿಗೊಂದು ಇದ್ದಿತ್ತು. ಹೌದು. ಇವಾಗ ಈ ನಮ್ಮ ಹೇಳಲಿಕ್ಕೆ ಹೋದರೆ ನಮ್ಮ ವ್ಯವಸ್ಥೆಯೇ ನಮಗೆ ವಿರುದ್ಧವಾಗಿದೆ. ಯೋಜನೆ ತಂದು ಯೋಜನೆ ಮುಖಾಂತರ ನಾವು ಎಲ್ಲರನ್ನು ಕೂಡಿಕರಿ ಮಾಡಿ ನಾವು ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಿ ನಾವು ಕೆಲಸ ನಮ್ಮ ಕೆಲಸವನ್ನು ನಾವೇ ಮಾಡುವುದು ಅಂತ ಆ ಪದ್ಧತಿಯಲ್ಲೇ ಹೋಯಿತು. ಇವಾಗ ನಮ್ಮಲ್ಲಿ ಕೃಷಿ ಉಂಟು, ಅವರಲ್ಲಿ ಕೃಷಿ ಉಂಟು, ಅವರಲ್ಲಿ ಇದುಂಟು, ಕೆಲಸ ಮಾಡಲಿಕ್ಕೆ ಜನ ಇಲ್ಲ. ಮನೆಯವ್ರಿಗೆ ನಮಗೆ ನಮ್ಮ ವಯಸ್ಸಾಯಿತು, ಇನ್ನು ನಮ್ಮ ಮಕ್ಕಳು ಆ ಕೆಲಸಕ್ಕೆ ಹೋಗುವುದಿಲ್ಲ, ಬರುವುದಿಲ್ಲ. ಮನೆಯಲ್ಲಿ ಇದ್ದರೆ ಇಬ್ಬರು ಮಾತ್ರ. ಹಾಗಾಗಿ ಇದನ್ನು ಮಾಡುವವರಿಲ್ಲ, ನೋಡುವವರಿಲ್ಲ, ಮಾಡಿದ್ದನ್ನು ಬಿಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಹಾಗೆ ಆಗಿದೆ ಈಗ ಇಡೀ ಹಳ್ಳಿಯ ಪರಿಸ್ಥಿತಿ ಹಾಗೆ ಆಗಿದೆ. ಒಂದು 25-30 ವರ್ಷಗಳ ಮುಂಚೆಯಿಂದ ನಮ್ಮ ಸ್ವಂತ ಮನೆಗಳಲ್ಲಿ ನಮ್ಮ ಮನೆಗೆ ಬಂದು ಕೆಲಸ ಮಾಡುವಂತ ಅವರೆಲ್ಲ ವಯಸ್ಸಾಗಿ ಇದಾಗಿ ಹೋಗಿದೆ. ಅವರ ಮಕ್ಕಳು ಈ ಕೆಲಸದಲ್ಲಿ ಇಲ್ಲ. ಹಾಗಾಗಿ ಈ ಕೆಲಸಕ್ಕೆ ಇನ್ನು ಈ ಮಿಷನ್ ವ್ಯವಸ್ಥೆ ಅದೆಲ್ಲ ಉಂಟು, ಎಲ್ಲ ಉಂಟು, ಸೌಲಭ್ಯ ಉಂಟು. ಆದರೆ ವ್ಯವಸ್ಥೆ ಅದಕ್ಕೆ ಹಾಕಿದ್ದು 10 ಪೈಸ ಸಿಗುವುದಿಲ್ಲ, ಕೈಗೆ ಸಿಗುವುದಿಲ್ಲ. ಪ್ರಾಣಿಗಳ ತೊಂದರೆ, ಪ್ರಾಣಿಗಳು ಎಂತೆಲ್ಲ, ನಾವಿಲ್ಲು ಮಂಗ ಹಂದಿ ಎಲ್ಲ ಉಂಟು, ಎಲ್ಲ ಉಂಟು. ನಮ್ಮ ಕಾಡು ಬದಿಯೆಲ್ಲ ಎಲ್ಲ ಪ್ರಾಣಿಗಳ ಸಮಸ್ಯೆ ಉಂಟು. ಹಾಗಾಗಿ ಇದು ಕೃಷಿ ಬೇಕು, ಅದನ್ನೇ ಮುಂದುವರಿಸಿಕೊಂಡು ಹೋಗಿ ಅದರಿಂದಾನೇ ಜೀವನ ಮಾಡುವಂಥದ್ದು ಕೃಷಿಗೆ ಸ್ವಲ್ಪ ಕಷ್ಟ, ಕಷ್ಟನೇ ನಮ್ಮ ಇದರ ಪ್ರಕಾರ. ಏನೋ ನಾವು ಮೊದಲಿಂದ ಮಾಡ್ತಾ ಇದ್ದೇವೆ, ಅದರಲ್ಲಿ ಬೆರೆತು ಇದರಿಂದ ತೆಗೆದು ಅದರಿಂದ ಯೋಜನೆಯಿಂದ ಸಾಲ ತೆಗೆದು ಅದಕ್ಕೆ ಹಾಕೋದು, ಇದರಿಂದ ಅದಕ್ಕೆ ಅಡ್ಜಸ್ಟ್ಮೆಂಟಲ್ಲಿ ಮಾತ್ರ ಜೀವನ ನಡೀಬೇಕಲ್ಲದ್ರೆ ನಾನು ಒಂದು ಮಾಡಿದ್ದೇನೆ. ಇನ್ನು ನನ್ನ ಇದಕ್ಕೆ ನಮ್ಮ ಮಕ್ಕಳಿಗೆಲ್ಲ ಓದಿಸಿ ಗಿದಿಸಿ ಎಲ್ಲ ವ್ಯವಸ್ಥೆಗೆಲ್ಲ ಅನುಕೂಲನೇ. ಈ ಸಮಸ್ಯೆಯನ್ನು ಇದು ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ. ಇವಾಗ ಇದ್ದದ್ದನ್ನು ಬಿಡುವಂತಿಲ್ಲ, ಹೊಸದಾಗಿ ಮಾಡಿದರೆ ಅದನ್ನು ನೋಡಿಕೊಳ್ಳುವವರು ಇಲ್ಲ. ಹಾಗೆ ಆಗಿದೆ ಪರಿಸ್ಥಿತಿ. ಮೊದಲಿಂದಲೂ ಕೂಡ ಸಮಗ್ರ ಕೃಷಿಯನ್ನು ಮಾಡ್ತಾ ಇರುವವರು. ಹೌದು, ಭತ್ತ ಮಾಡ್ತೀರಿ, ಅಡಿಕೆ ಮಾಡ್ತೀರಿ, ಗೇರುಬೀಜ ಉಂಟು, ಗೇರುಬೀಜ ಉಂಟು, ಮತ್ತು ತೋಟದಲ್ಲಿ ಬಾಳೆ ಇಂಥದ್ದೆಲ್ಲ ಉಂಟು, ಎಲ್ಲ ಉಂಟು, ಎಲ್ಲ ಉಂಟು. ಈಗ ನೀವು ಹೇಳಿದ್ರಿ ಇದನ್ನು ನೋಡಿಕೊಳ್ಳಿಕ್ಕೆ ಜನಗಳಿಲ್ಲ ಅಂತೇಳಿ, ಇದನ್ನು ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ಈಗ ಹೇಗೆ ಮಾಡ್ತಾ ಇದ್ದೀರಿ? ಮಾರಾಟ ನಾವು ಲೋಕಲ್, ಹೀಗೇನೆ ಲೋಕಲ್ ಮಾಡ್ತೀರಿ? ಹೌದು, ಲೋಕಲ್. ಅವರು ನೀವು ಮಾರ್ಕೆಟಿಂಗ್ ಅಂತ ಇದೆ, ಮಂಡಿಗೆ ಹಾಕುವುದು ಆ ಪದ್ಧತಿ ಇಲ್ಲಿಲ್ಲ. ಅಡಿಕೆಯನ್ನು ಅಂಗಡಿ ಇದಕ್ಕೇನೆ ಕ್ಯಾಂಪ್ಕೋ ಇದರಲ್ಲಿ ಮೆಂಬರ್ ಆಗಿ ಕ್ಯಾಂಪ್ಕೋಗೆ ಹಾಕ್ಬೋದು. ಕ್ಯಾಂಪ್ಕೋಗೆ ಹಾಕಿದರೆ ಅವರ ಮಿನಿಮಮ್ ಇಷ್ಟೇ ಅಂತ ಹಾಕಬೇಕು. ಅದು ಅದು ಎಲ್ಲ ನಮ್ಮ ಸಮಯಕ್ಕೆ ಸಾಕಾಗುವುದಿಲ್ಲ, ಆಗುವುದಿಲ್ಲ. ಅದು ವರ್ಷಕ್ಕೆ ಒಂದು ಸಾರಿ ಎಲ್ಲ ರೂಢಿ ಮಾಡಿ ಅದೆಲ್ಲ ನಮಗೆ 50,000 ಬೇಕಾದರೆ ನಾವು 10 ಕೆಜಿ ಸುಲ್ಕೊಂಡು ಹೋಗ್ತೇವೆ. ಆ ವ್ಯವಸ್ಥೆಯಲ್ಲಿ ಇರುವವರಿಗೆ ಅದನ್ನು ನಂಬಿ ಇದು ಮಾಡಲಿಕ್ಕೆ ಬರುವುದಿಲ್ಲ. ಅದು ಸರಿ. ಈಗ ಯಾಂತ್ರೀಕರಣದ ಬಗ್ಗೆ ಎಲ್ಲ ಕಡೆಯಲ್ಲೂ ಕೂಡ ಯಾಂತ್ರೀಕರಣ ಆಗಿದೆ. ಉಂಟು, ನಮ್ಮ ಪಕ್ಕದಲ್ಲಿ ಯಾಂತ್ರೀಕರಣದಲ್ಲಿ ಕೆಲಸ ಮಾಡಲಿಕ್ಕೆ ನಮ್ಮ ಇದಕ್ಕೆ ಆಗುವುದಿಲ್ಲ, ಆಗುವುದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಭೂಮಿಯಿಂದಾಗಿ ಅದು ಸ್ವಲ್ಪ ಕಷ್ಟ ಆಗಿದೆ ಅಂತ ಹೇಳುವ. ಹಾಗೋಸ್ಕರ ನಾನೇನು ಮಾಡಿದೆ, ಬಯಲು ಗದ್ದೆಗೆ ಎಲ್ಲ ವ್ಯವಸ್ಥೆ ಮಾಡಿ 1.5 ಎಕರೆ ಜಾಗ ಉಂಟು. ಅದೆಲ್ಲ ಮೊದಲೆಲ್ಲ ಹುಲ್ಲು ಹಾಕ್ತಾ ಇದ್ದೆ, ಅದನ್ನೇ ಬೇಸಾಯ ಮಾಡಬೇಕು, ಗದ್ದೆ ಮಾಡಬೇಕಂತ ಹೇಳಿ ಒಂದು ತುಂಬ ಮಣ್ಣೆಲ್ಲ ತೆಗೆದು ಎಲ್ಲ ಸಮ ತಟ್ಟು ಮಾಡಿ ಟ್ರ್ಯಾಕ್ಟ್ರ್ ತಂದು ಉಳುಮೆ ಮಾಡಿ ಬೀಜ ಎಲ್ಲ ರೆಡಿ ಮಾಡಿ ನಾಟಿಗೆ ಎಲ್ಲ ವ್ಯವಸ್ಥೆ, ಸಸಿ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಬಯಲು ಗದ್ದೆಗೆ ನೇಜಿ ಹಾಕಿದ ಸಂದರ್ಭದಲ್ಲಿ ಅದಕ್ಕೆ ನನಗೆ ಒಂದು ದೊಡ್ಡ ಒಂದು ಹೊರವಿದ್ದಾಗೆ ಆಯಿತು. 3 ದಿವಸ ಸಸಿ ಪಾತಿ ಮಾಡಿ, ನಾಟಿ ಮಾಡಲಿಕ್ಕೆ ಪಾತಿ ಮಾಡಿ ಸಸಿ ಮಾಡಿದ್ದೆ, ಅದಕ್ಕೆ ನೆಟ್ ಹಾಕಿ ಎಲ್ಲ ಕವರ್ ಮಾಡಿದ್ದೆ. ಈ ನವಿಲುಗಳು ಅದರ ಒಳಗೆ ಹೋಗಿ ಆ ಇದನ್ನೆಲ್ಲ ಇದಾಯಿತು, ಬಲೆ ಹಾಕಿದ್ದು, ಆ ಬಲೆ ಒಳಗೆ ಹೋಗಿದೆ, ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ಈ ಸಸಿಯನ್ನೆಲ್ಲ ಈಚೆಯಿಂದ ಆಚೆ, ಆಚೆಯಿಂದ ಈಚೆ ಅಂತ ಹೇಳಿ ಎಲ್ಲ ಸಸಿ ಹಾಳು ಮಾಡಿ ಹಾಳು ಮಾಡಿ ನನ್ನ ಜಾಗ ತತ್ವ ಮಾಡಿ ಇದ್ದ ಜಾಗದ ಮೇಲ್ಬದಿಯಲ್ಲಿ ಇದು ರಬ್ಬರ್ ಪ್ಲಾಂಟ್ ಉಂಟು, ಆ ಮರಗಳಲ್ಲಿ ಇರುವುದೇ ಅದರ ಇದರಲ್ಲಿ. ನಾನು ಅದಕ್ಕೆ ಇನ್ನು ಬೇಸಾಯ ಮಾಡಿದರೆ ನಿಮಗೆ ನಮ್ಮ ಮನೆ ಕೆಳಗೆ ಒಂದೇ ಮಾಡಿದರೆ ಅಲ್ಲಿಗೆ ಕೂತ್ಕೊಳ್ಬೇಕು, ಇಲ್ಲಾಂದರೆ ಇದಿಲ್ಲ. ಮತ್ತು ಅದಕ್ಕೆ ನೇರವಾಗಿ ನೀರಿನ ವ್ಯವಸ್ಥೆ ಇಲ್ಲ, ನಾವು ಟ್ಯಾಂಕಿಗೆ ಹಾಕುವ ಇದನ್ನು ಅದನ್ನು ತಿರುಗಿಸಿ ನೀರು ಕೊಡ್ಬೋದು, ಅದು ಎಷ್ಟು ಶಾಶ್ವತ ಅಂತ ಹೇಳೋದು ಕಷ್ಟ. ಮಳೆ ಬಂದರೆ ನಡೆಯುತ್ತೆ, ಇಲ್ಲಾದರೆ ಅದು ನಾವು ಹಾಕಿದ್ದು ಬೇಜನ ಬರುವುದಿಲ್ಲ ಅಂತ ನಾನು ಬಿಟ್ಟು ಬಿಟ್ಟೆ ಅದನ್ನು. ಹಾಗಾಗಿ ಕಾಡು ಪ್ರಾಣಿಗಳ ಉಪದ್ರವ ಸ್ವಲ್ಪ ಜಾಸ್ತಿ ಉಂಟು, ಜಾಸ್ತಿ ಉಂಟು. ಆದರೂ ಕೂಡ ನೀವು ಕೃಷಿಯನ್ನು ನೆಚ್ಚಿಕೊಂಡೇ ಬದುಕ್ತಾ ಇದ್ದೀರಿ. ಇವಾಗ ಅದೇ ನಮ್ಗೆ ಜೀವನ ನಡೆಯದ್ದೇ, ಬೇರೆ ಏನಿಲ್ಲ. ಅದು ಸರಿ. ಆದ್ದರಿಂದ ಹೊಸತ್ತಾಗಿ ಯಾವುದಾದ್ರೂ ಕೂಡ ಈ ಥರದ ನಿಮ್ಮ ಹಳೆದು ಪದ್ಧತಿ ಅಲ್ಲದೆ ಏನಾದರೂ ಮಾಡಿದ್ದುಂಟ? ಹಳೆ ಪದ್ಧತಿ ಇವಾಗ ಎಲ್ಲಿ ಉಂಟು? ಹೊಸತ್ತು ಇವಾಗ ಯುಗ ಏನು ನಡೀತದೆ ಅದನ್ನೇ ಮಾಡಿಕೊಂಡು ಹೋಗುವುದು, ಮಾಡಿಕೊಂಡು ಹೋಗ್ತಾ ಇದ್ದೀರಿ. ಹೌದು. ಹೇಗೆ ಒಟ್ಟಾರೆಯಾಗಿ ಬದುಕು ತೊಂದರೆ ಇಲ್ಲ ಅಂತ ಅನ್ನಿಸ್ತದ? ಬದುಕಲ್ಲಿ ಇಡೀ ದಿನ ಕೆಲಸ ಮಾಡಿದ ರಾತ್ರಿ ಮಲಗಿದ್ರೆ ನಿದ್ದೆ ಒಂದು ಬರುತ್ತೆ, ಅದು ಸರಿ ಸುಸ್ತಾದರೆ. ಪರಿಸ್ಥಿತಿಯನ್ನು ಯೋಚನೆ ಮಾಡಿದರೆ ಅದನ್ನು ಬರಲ್ಲ, ಕಷ್ಟ ಕಷ್ಟ. ಆದರೂ ಕೂಡ ಕೃಷಿ ಅನ್ನುವಂಥ ಬಿಟ್ಟರೆ ಬೇರೆ ಏನು ಇಲ್ಲಲ್ಲ ನಮಗೆ. ಅದು ಆಗಬೇಕಾದ್ರೆ ಅದರಲ್ಲಿ ಆಗಬೇಕು. ದಿನಕ್ಕೊಂದು 100 ರೂಪಾಯಿ ಉತ್ಪತ್ತಿ ಬರುವ ವ್ಯವಸ್ಥೆ ಇಷ್ಟ ತನಕ. ಚಿಕ್ಕನಿಂದ ಮಕ್ಕಳಿಗೆ ಮಕ್ಕಳ ವ್ಯವಸ್ಥೆ, ಏನು 3 ಜನ ಮಕ್ಕಳು ನನಗೆ, ಒಬ್ಬಳು MS W ಮಾಡಿ ಅವಳಿಗೆ ಮದುವೆ ಮಾಡಿಕೊಟ್ಟಿದ್ದೇನೆ, ಮತ್ತೊಬ್ಬಳು ಟೀಚರ್ ಪೋಸ್ಟ್ ಕೆಲಸ ಮಾಡ್ತಾಯಿದ್ದೆ, ಅವಳಿಗೂ ಮದುವೆ ಆಗಿದೆ, ಗಂಡು ಮಗ ಒಬ್ಬನೇ. ಹಾಗೆ ವ್ಯವಸ್ಥೆ ನಡೀತಾ ಉಂಟು. ಒಳ್ಳೆಯದು ಜೋಕಿಂ ಸಿಕ್ಕೇರ ಅವರೇ, ಮುಖ್ಯವಾಗಿ ಪರಂಪರಾನುಗತವಾಗಿ ನಡೆದು ಬಂದಂತಹ ಕೃಷಿ ಪದ್ಧತಿ ಮತ್ತು ಈಗಿನ ನಿಮ್ಮ ಕೃಷಿ ಬದುಕಿನ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿ ಅನುಭವದ ಕುರಿತು ಜೋಕಿಂ ಸಿಕ್ವೆರಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್ PS. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ, ಬಂಪರ್ ಬೆಳೆ ಬಂತು ಅಂತ್ಲ? ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ, ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ರೈತರಿಗಾಗಿ ಕೃಷಿ ಹವಾಮಾನ ಪ್ರಕಟಣೆ. ಭಾರತ ಹವಾಮಾನ ಇಲಾಖೆ ನವದೆಹಲಿ ಹಾಗೂ ರಾಜ್ಯ ಹವಾಮಾನ ಇಲಾಖೆ ಬೆಂಗಳೂರು ನೀಡಿರುವ ಮುನ್ಸೂಚನೆಯ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಮುಂದಿನ 3 ದಿನಗಳ ಮುನ್ಸೂಚನೆ. ಮುಂದಿನ ದಿನಗಳಿಗೆ ತುಂತುರು ಮಳೆಯಿಂದ ಲಘು ಮಳೆಯಾಗುವ ಸಂಭವವಿದೆ. ಗರಿಷ್ಠ ತಾಪಮಾನ 31.8 ಡಿಗ್ರಿ ಸೆಲ್ಸಿಯಸ್ನಿಂದ 35 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 20.7 ಡಿಗ್ರಿ ಸೆಲ್ಸಿಯಸ್ನಿಂದ 25 ಡಿಗ್ರಿ ಸೆಲ್ಸಿಯಸ್, ಗಾಳಿಯ ವೇಗ 4-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಇರಬಹುದು. ಭಾರತೀಯ ಹವಾಮಾನ ಇಲಾಖೆ ನವದೆಹಲಿ ವಿಸ್ತೃತ ಮಳೆ ಮುನ್ಸೂಚನೆಯ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ June 4-June 10 ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಸಂಭವವಿದೆ. ಭಾರತೀಯ ಹವಾಮಾನ ಇಲಾಖೆ ನೀಡಿರುವ ಮುನ್ಸೂಚನೆಯ ಪ್ರಕಾರ ಮುಂದಿನ 3 ದಿನಗಳಿಗೆ ತುಂತುರು ಮಳೆಯಿಂದ ಲಘು ಮಳೆಯಾಗುವ ಸಂಭವವಿದೆ. ರೈತರು ತಮ್ಮ ಜಮೀನಿನ ಮಣ್ಣು ಪರೀಕ್ಷೆ ಮಾಡಿಸಲು ಸೂಕ್ತ ಸಮಯವಾಗಿದೆ ಮತ್ತು ಭತ್ತದ ಪಾಳಿನಲ್ಲಿ ಹಸಿರೆಲೆ ಗೊಬ್ಬರದ ಬೀಜಗಳಾದ ಡಯಂಚ, ಸೆಣಬು ಇತ್ಯಾದಿಗಳನ್ನು ಬಿತ್ತನೆ ಮಾಡಬಹುದು. ತೆಂಗಿನಕಾಯಿಯಲ್ಲಿ ರೋಗ ಹಾಗೂ ಕೀಟ ನಿಯಂತ್ರಣದ ಬಗ್ಗೆ ಹೇಳುವುದಾದರೆ, ಕುರುವಾಯಿ ದುಂಬಿ ನಿಯಂತ್ರಣ ಮಾಡಲು ಕ್ಲೋರೋಫೈರಿಫಾಸ್ಟ್ ಹರಳನ್ನು ಮರಳಿನ ಜೊತೆ ಮಿಶ್ರಣ ಮಾಡಿ ಸುಳಿ ಭಾಗಕ್ಕೆ ಹಾಕಬಹುದು. ಕುರುವಾಯಿ ಹುಳುಗಳನ್ನು ಸಂಗ್ರಹಿಸಿ ನಾಶಪಡಿಸಬಹುದು ಹಾಗೂ ತೆಂಗಿನ ತೋಟದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಕುರುವಾಯಿ ದುಂಬಿಗಳ ಸಂತಾನೋತ್ಪತ್ತಿಯ ಮೂಲಗಳನ್ನು ನಾಶಪಡಿಸಬೇಕು. ಕಾಂಡ ಸೋರುವ ರೋಗ ನಿಯಂತ್ರಣ ಮಾಡಲು ರೈತರು ಕಾಂಡದ ಭಾಗವನ್ನು ಕೆತ್ತಿದ ನಂತರ 1% ಬೋರ್ಡೋ ಪೇಸ್ಟನ್ನು ಹಚ್ಚಬೇಕು ಅಥವಾ 2 ಮಿಲಿಲೀಟರ್ ಹೆಕ್ಸಾಕೊನಜೋಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಮರಕ್ಕೆ 3 ಲೀಟರ್ ಸುರಿಯಬಹುದು. ರೈತರು ತಮ್ಮ ಜಮೀನಿನಲ್ಲಿ ಈಗಾಗಲೇ ನಿರ್ಮಿಸಿರುವ ಮಳೆ ನೀರು ಕೊಯ್ಲು ಘಟಕಗಳಾದ ಕೃಷಿ ಹೊಂಡಗಳನ್ನು ಪುನಶ್ಚೇತನಗೊಳಿಸಬಹುದು. ಇದರಿಂದ ರೈತರು ಬೇಸಿಗೆಯಲ್ಲಿ ನೀರಿನ ಕೊರತೆಯನ್ನು ಎದುರಿಸುವುದನ್ನು ತಗ್ಗಿಸಬಹುದು ಹಾಗೂ ತಮ್ಮ ಆದಾಯವನ್ನು ಹೆಚ್ಚಿಸಲು ಮೀನು ಸಾಕಾಣಿಕೆಯನ್ನು ಮಾಡಬಹುದು. ಇದು ಹವಾಮಾನ ಇಲಾಖೆಯ ಮುನ್ಸೂಚನೆ. ಈಗ ಕೇಳಿ ಕೃಷಿ ಮುನ್ನಡೆ. ಕೃಷಿಯಲ್ಲಿ ಪ್ರತಿಯೊಂದು ಋತು ಕೂಡ ಹೊಸದಾದಂತಹ ಹಂತ ಹಾಗೂ ಮೆಟ್ಟಿಲುಗಳನ್ನು ಸೃಷ್ಟಿಸುತ್ತದೆ. ಅದೇ ರೀತಿಯಲ್ಲಿ ವಸಂತ ಋತುವು ಕೂಡ ಒಂದು ರೀತಿಯ ವಿಶಿಷ್ಟ ಆರಂಭ. ವಸಂತ ಕಾಲ ಕೃಷಿ ಭೂಮಿಯಲ್ಲಾಗುವ ಪ್ರತಿಯೊಂದು ಉಪಕ್ರಮಕ್ಕೆ ಮೊದಲ ಕ್ರಮ ಅಂತಲೇ ಹೇಳಬಹುದು. ಬೇಸಾಯದಲ್ಲಿ ರೈತರು ವಿವಿಧ ಬಗೆಯ ಸಾಂಪ್ರದಾಯಿಕ ಕ್ಯಾಲೆಂಡರ್ ಆಧಾರಿತ ಕ್ರಮಗಳನ್ನು ಅನುಸರಿಸುತ್ತಾರೆ. ಅವು ಪ್ರತ್ಯೇಕವಾಗಿ ಸ್ಥಳ, ಭೂಮಿ ಮತ್ತು ಕಾಲಕ್ಕೆ ಅನುಗುಣವಾಗಿ ಬದಲಾಗ್ತಾ ಇರ್ತದೆ. ಈ ಕಾರಣಕ್ಕಾಗಿ ಬೆಳೆಗಳ ಜೊತೆಗೆ ಅವುಗಳ ಕಟಾವಿನ ಕಾಲಚಕ್ರದ ಆವೃತ್ತಿಯು ಕೂಡ ವರ್ಗಾಯಿಸಲ್ಪಡುತ್ತದೆ. ಕೃಷಿ ಚಟುವಟಿಕೆಯನ್ನು ಪ್ರಮುಖವಾಗಿ ಮೂರು ಹಂತಗಳಲ್ಲಿ ಗುರುತಿಸಬಹುದು. ವಸಂತ ಋತು ಫೆಬ್ರವರಿ ಮಾರ್ಚ್ ತಿಂಗಳಿನಿಂದ ಬೇಸಿಗೆ ಅಂದರೆ ಮಾರ್ಚ್ ಜೂನ್ ತನಕ ಇರ್ತದೆ. ಈ ಕಾಲದಲ್ಲಿ ಭೂಮಿಯ ಉಳುಮೆ ಮಾಡುವಂತಹದ್ದು, ಮಣ್ಣಿನ ಫಲವತ್ತತೆ ಮತ್ತು ಗುಣಧರ್ಮವನ್ನು ಕಾಪಾಡುವುದು, ಭೂಮಿಗೆ ಗೊಬ್ಬರ ಹಾಗೂ ಪ್ರಚೋದಕಗಳನ್ನು ಒದಗಿಸುವಂತಹ ಚಟುವಟಿಕೆ ಇದನ್ನು ಪ್ರಾರಂಭಿಸಬೇಕಾಗ್ತದೆ. ಉಳುಮೆಯ ಜೊತೆಗೆ ಕುಂಟೆ ಹೊಡೆಯುವುದು, ಹೀಗೆ ಬೆಳೆ ತ್ಯಾಜ್ಯವನ್ನು ಮಣ್ಣಿನಲ್ಲೇ ಸೇರಿದಂತೆ ಮಾಡುವಂತಹದ್ದು, ಸಾವಯವ ಗೊಬ್ಬರ ತಯಾರಿಸುವುದು, ಬೇಸಿಗೆ ಬೆಳೆಗಳ ಬೆಳವಣಿಗೆ ಮತ್ತು ಕಳೆ ಕೀಟಗಳ ನಿರ್ವಹಣೆ, ಈ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ. ಮುಂಗಾರು ಋತು ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಬೇಸಿಗೆ ಬೆಳೆಗಳ ಕಟಾವಿನ ನಂತರ ಹೊಲದ ಉಳುಮೆ ಮಾಡಿ ನೆಲವನ್ನು ಹದ ಮಾಡುವಂತಹದ್ದು. ವರುಷದ ಪ್ರಥಮ ಮಳೆಯ ಆರಂಭವು ಮುಂಗಾರು ಬೆಳೆಗಳ ಬಿತ್ತನೆಗೆ ನಾಂದಿಯಾಗ್ತದೆ. ಅವುಗಳ ನಿರ್ವಹಣೆ ಕ್ರಮಗಳತ್ತ ರೈತರು ಆಸಕ್ತಿಯನ್ನು ವಹಿಸಬೇಕು. ಈ ಸಮಯದಲ್ಲಿ ರೈತರು ಪ್ರತ್ಯೇಕವಾಗಿ ಸಸ್ಯ ರೋಗಗಳು ಮತ್ತು ಕೀಟಗಳ ನಿರ್ವಹಣೆ ಮತ್ತು ನಿಯಂತ್ರಣದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗ್ತದೆ. ಶರದ್ ಋತು ಅಥವಾ ಸೆಪ್ಟೆಂಬರ್ನಿಂದ ಅಕ್ಟೋಬರ್ ತಿಂಗಳು ಮತ್ತು ಚಳಿಗಾಲ ಅಕ್ಟೋಬರ್ನಿಂದ ಜನವರಿ ತಿಂಗಳು. ಚಳಿಗಾಲದ ಇತರ ಚಟುವಟಿಕೆಗಳ ತಯಾರಿ, ಕೃಷಿ ಕಾರ್ಯಗಳ ಆಯೋಜನೆ ಮತ್ತು ಅವುಗಳ ಚಾಲನೆ, ಬೇಸಾಯ ಭೂಮಿಯ ಮಣ್ಣನ್ನು ಹದ ಮಾಡುವಂತಹದ್ದು, ಮುಂಗಾರು ಬೆಳೆಗಳ ಕಟಾವನ್ನು ಮುಗಿಸಿ ಹಿಂಗಾರು ಬೆಳೆಗಳ ಬಿತ್ತನೆಗೆ ತಯಾರಿ ಮಾಡುವಂತಹದ್ದು, ಮಣ್ಣಿನ ಆರೋಗ್ಯ ನಿರ್ವಹಣೆ ಮತ್ತು ಕಳೆ ಕೀಟಗಳ ನಿರ್ವಹಣೆ, ಈ ಸಮಯದಲ್ಲಿ ಮಾಡಬೇಕಾಗಿರುವಂತಹ ಪ್ರಮುಖ ಕೆಲಸಗಳು. ವರ್ಷವಿಡೀ ರೈತರು ತಮ್ಮ ಹೊಲದಲ್ಲಿ ಕಾರ್ಯನಿರತನಾಗಿರುವಂತಹದ್ದು ಸಹಜ. ಋತು ಯಾವುದೇ ಆಗಿರಲಿ, ಅವರು ಮಣ್ಣಿನ ಜೊತೆಗಿನ ಒಡನಾಟ ಕಾಲದೊಂದಿಗೆ ಸಾಗ್ತಾ ಇರ್ತದೆ. ಏನಿಲ್ಲಾಂದರೂ ಕನಿಷ್ಠ ಮಟ್ಟದ ಕೆಲಸಗಳೊಡನೆ ಉಳುಮೆ ಮಾಡುವಂತಹದ್ದು, ನೆಲವನ್ನು ಸ್ವಚ್ಛಗೊಳಿಸುವಂತಹದ್ದು, ಬಿತ್ತನೆ, ಮಣ್ಣಿನ ಫಲವತ್ತತೆಗೆ ಗೊಬ್ಬರವನ್ನು ಒದಗಿಸುವಂತಹದ್ದು, ಬೆಳೆಗಳ ನಿರ್ವಹಣೆ, ಮುಖ್ಯವಾಗಿ ಹೊಲದಲ್ಲಿ ಬರುವಂತಹ ಅನವಶ್ಯಕ ಕಳೆಗಳು ಮತ್ತು ಹಾನಿಕಾರಕ ಕೀಟ ರೋಗಗಳ ನಿಯಂತ್ರಣದಿಂದ ಆಗುವಂತಹ ನಷ್ಟವನ್ನು ಕಡಿಮೆ ಮಾಡುವುದು, ಈ ಕೆಲಸಗಳು ನಿರಂತರವಾಗಿ ಸಾಗ್ತಾ ಇರಬೇಕಾಗ್ತದೆ. ಬೇಸಿಗೆಯಲ್ಲಿ ಕೀಟಗಳ ನಿರ್ವಹಣೆಯ ಕಡೆಗೂ ಕೂಡ ಹೆಚ್ಚಿನ ಒತ್ತನ್ನು ಕೊಡಬೇಕಾಗ್ತದೆ. ಕೀಟ ನಿರ್ವಹಣೆಯ ಬೇರೆ ಬೇರೆ ಕ್ರಮಗಳು ಅಂತಂದರೆ ಸಾಗುವಳಿ ಪದ್ಧತಿ ಅಥವಾ ಮಾಗಿ ಉಳುಮೆಯನ್ನು ಮಾಡುವಂತಹದ್ದು. ಹೊಲದಲ್ಲಿ ಉಳುಮೆ ಮಾಡುವಂತಹದ್ದು ಸಾಮಾನ್ಯವಾಗಿ ಉಳುಮೆ ಹಿಂಗಾರು ಬೆಳೆಯ ಕಟಾವಿನ ನಂತರ ಮುಂಗಾರಿನ ಬೆಳೆಗಳ ಬೇಸಾಯಕ್ಕೆ ಮಾಡುವಂತಹ ಪೂರ್ವ ತಯಾರಿಯಾಗಿರ್ತದೆ. ಇದು ಪಾರಂಪರಿಕವಾಗಿ ಬಂದಿರುವಂತಹದ್ದು. ಸಾಮಾನ್ಯವಾಗಿ ಹಿಂಗಾರಿನ ಬೆಳೆಗಳ ಜೀವಿತಾವಧಿ ಮುಗಿದು ಮಾಗಿದಾಗ ಅಂದರೆ ಒಣಗಿದಾಗ ಅವುಗಳ ಕಟಾವಿನ ಜೊತೆಗೆ ಭೂಮಿಯನ್ನು ಸಿದ್ಧಪಡಿಸುವುದಕ್ಕೆ ಉಳುಮೆ ಮಾಡುವುದಂತಹದ್ದು ರೂಢಿ. ಈ ಸಮಯದಲ್ಲಿ ಒಂದು ವೇಳೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ನೇರವಾಗಿ ದೊರೆಯುವ ಹಾಗಿದ್ರೆ ಬೇಸಿಗೆ ಬೆಳೆಗಳ ಬಿತ್ತನೆ ಅಥವಾ ನಾಟಿ ಮಾಡುವುದಕ್ಕೆ ಹೊಲವನ್ನು ಹದಗೊಳಿಸಬೇಕಾಗ್ತದೆ. ಇಲ್ಲದೆ ಹೋದಲ್ಲಿ ಸಾಮಾನ್ಯವಾಗಿ ಮುಂಬರುವ ಮುಂಗಾರಿಗೆ ಅವಶ್ಯಕವಾದಂತಹ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗ್ತದೆ. ಬೇಸಿಗೆಯ ಮೊದಲ ಮಳೆಯನ್ನು ಅನುಸರಿಸಿಕೊಂಡು ತಕ್ಷಣವೇ ಹಸಿ ಭೂಮಿಯಲ್ಲಿ ನೇಗಿಲು ಅಥವಾ ಟ್ರ್ಯಾಕ್ಟರ್ನ ಹೊಡೆದು ಭೂಮಿಯನ್ನು ಹದ ಮಾಡಬೇಕಾಗ್ತದೆ. ಈ ರೀತಿ ಉಳುಮೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಸಿದ್ಧಪಡಿಸಿದ ಮಣ್ಣಿನಲ್ಲಿ ಮಳೆ ನೀರು ಸುಲಭವಾಗಿ ಇಂಗುವುದಕ್ಕೆ ಸಾಧ್ಯವಾಗ್ತದೆ. ಇಂತಹ ಸಮಯದಲ್ಲಿ ಹೊಲದಲ್ಲಿರುವ ಒಣಗಿದ ಗಿಡದ ಕಸ ಮತ್ತು ತ್ಯಾಜ್ಯ, ಅನವಶ್ಯಕ ಕಳೆ ಮತ್ತು ಭೂಮಿಯೊಳಗೆ ಉಳಿದುಕೊಂಡಿರುವಂತಹ ಗಿಡದ ಬೇರು ಚಿಗುರುವ ಸಂಭವ ಇರ್ತದೆ. ಆದ ಕಾರಣ ನೆಲ ಮತ್ತು ಹದ ಮಾಡುವುದರ ಜೊತೆ ಜೊತೆಗೆ ಕುಂಟೆ ಹೊಡೆಯುವಂತಹದ್ದು, ಇವುಗಳನ್ನು ಕೂಡ ಮಾಡಬೇಕಾಗ್ತದೆ. ರಾಸಾಯನಿಕ ಗುಣಗಳನ್ನು ಸುಧಾರಿಸುವುದಲ್ಲದೆ ಭೌತಿಕ ಗುಣವನ್ನು ಕೂಡ ಇವು ಸುಧಾರಿಸುತ್ತವೆ. ಇಂತಹ ಮಣ್ಣು ಬೆಳೆಗಳ ಸದೃಢ ಬೆಳವಣಿಗೆಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ಒದಗಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತದೆ. ಹಾಗೆಯೇ ಬೇಸಿಗೆ ಉಳುಮೆಯನ್ನು ಮಾಡುವಂತಹದ್ದರಿಂದ ಕೀಟಗಳ ನಿರ್ವಹಣೆಯನ್ನು ಕೂಡ ಮಾಡಬಹುದು. ಸಾಮಾನ್ಯವಾಗಿ ಕೀಟಗಳು ತಮ್ಮ ಜೀವಿತಾವಧಿಯಲ್ಲಿ ಬೆಳೆಗಳನ್ನು ತಿನ್ನುತ್ತಾ ಕಳೀತವೆ. ಅದರ ಜೀವನ ಚಕ್ರದ ಪ್ರತಿ ಹಂತದಲ್ಲೂ ಬೇರು, ಕಾಂಡ, ಎಲೆ, ಹೂ ಮತ್ತು ಕಾಯಿಗಳನ್ನು ತಿನ್ನುವುದರ ಜೊತೆಗೆ ಒಂದು ಹಂತವನ್ನು ಮಣ್ಣಿನಲ್ಲಿ ಅಡಗಿ ಕುಳಿತವೆ. ಇವುಗಳನ್ನು ಸಾಮಾನ್ಯವಾಗಿ ವಿಶ್ರಾಂತಿ ಹಂತ ಎಂದು ಕರೆಯುತ್ತೇವೆ. ಆದ ಕಾರಣ ಮಾಗಿ ಉಳುಮೆಯನ್ನು ಮಣ್ಣಿನಲ್ಲಿರುವ ಇಂತಹ ಕೀಟಗಳು ಮತ್ತು ರೋಗ ಹರಡುವ ಶಿಲೀಂಧ್ರಗಳ ನಿರ್ವಹಣೆಗೆ ಸೂಕ್ತ ಸಮಯವಾಗಿದೆ. ವಿಶ್ರಾಂತಿ ಹಂತದಲ್ಲಿರುವ ಹೆಲಿಕೋವರ್ಪದಂತಹ ಕೀಟಗಳು ಮತ್ತು ಅವುಗಳ ಮೊಟ್ಟೆಗಳನ್ನು ನೇಗಿಲು ಅಥವಾ ಟ್ರ್ಯಾಕ್ಟರ್ ಸಹಾಯದಿಂದ ಉಳುಮೆ ಮಾಡುವುದರ ಜೊತೆಗೆ ಸೂರ್ಯನ ಶಾಖಕ್ಕೆ ತೆರೆದಿಟ್ಟರೆ ಬಿಸಿಲಿನಲ್ಲಿ ಅವು ಸುಲಭ ರೀತಿಯಲ್ಲಿ ನಾಶವಾಗ್ತವೆ. ಅಲ್ಲದೆ ಈ ಕೀಟಗಳು ಪಕ್ಷಿಗಳಿಗೆ ಆಹಾರವಾಗುವುದರ ಜೊತೆಗೆ ಮುಂದಿನ ಬೆಳೆಯನ್ನು ಕೀಟಬಾಧೆಯಿಂದ ಹಾಗೂ ಅದರಿಂದ ಉಂಟಾಗುವಂತಹ ಹಾನಿಯಿಂದ ತಪ್ಪಿಸಬಹುದು. ಬಿತ್ತನೆಯ ಸಮಯ ಇನ್ನೊಂದು ಪ್ರಮುಖವಾದಂತಹ ವಿಚಾರ. ಬಿತ್ತನೆಗೆ ಸೂಕ್ತ ಸಮಯ ಪ್ರಮುಖವಾಗಿ ಕೀಟಗಳ ಬಾಧೆಯಿಂದ ಬೆಳೆಗಳಿಗೆ ಆಗುವಂತಹ ಹಾನಿಯ ಮಟ್ಟದ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಇವಲ್ಲದೆ ಸಾಮಾನ್ಯವಾಗಿ ಬಾಧೆಯನ್ನು ತಡೆಯುವಂತಹ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಗಿಡಗಳ ಮೇಲೆ ಕೀಟಗಳ ಸಂಖ್ಯೆ ಹೆಚ್ಚುವ ಮೊದಲೇ ಸಸ್ಯವರ್ಧನ ಕೋಶಗಳು ಜಾಸ್ತಿ ಪ್ರಮಾಣದಲ್ಲಿ ಚಿಗುರೊಡೆದು ಆ ಹಾನಿಯಿಂದ ತಪ್ಪಿಸಿಕೊಳ್ಳುವಂತಹ ಕ್ಷಮತೆಯನ್ನು ಹೊಂದಿರುತ್ತವೆ. ಸಸ್ಯಹಾರಿ ಅಥವಾ ಪರಭಕ್ಷಕ ಕೀಟಗಳ ಜೀವನ ಚಕ್ರವು ಒಂದು ವೇಳೆ ಬೆಳೆಗಳ ಅತ್ಯಂತ ದುರ್ಬಲ ಹಂತಗಳಾದ ಚಿಗುರೊಡೆಯುವ ಬೇರು, ಸಸಿ, ಹೂ ಅಥವಾ ಕಾಯಿ ಬಿಡುವ ಸಮಯವನ್ನು ಕೂಡಿಕೊಂಡಿದ್ರೆ ಹೆಚ್ಚು ನಷ್ಟ ಸಾಧ್ಯವಾಗಬಹುದು. ಮಳೆಯ ಜೊತೆಗೆ ಭೂಮಿಯಲ್ಲಿ ಹೆಚ್ಚಿದ ತೇವಾಂಶ ಕೆಳಮಣ್ಣಿನ ತಾಪಮಾನವನ್ನು ಹೆಚ್ಚಿಸುತ್ತದೆ. ಇದು ಎಲ್ಲ ವಿಶ್ರಾಂತಿ ಹಂತದ ಹುಳುಗಳು ಪತಂಗವಾಗಿ ಹೊರಬರುವ ಹಾಗೆ ಪ್ರೇರೇಪಣೆಯನ್ನು ನೀಡುತ್ತದೆ. ಎಲೆ, ಕಾಂಡ, ಹೂ, ಕಾಯಿ, ಹಣ್ಣಿನ ಮೇಲೆ ಮೊಟ್ಟೆಯಿಟ್ಟು ಸಂತಾನೋತ್ಪತ್ತಿ ಹೆಚ್ಚಿಸಿಕೊಳ್ಳುವುದಕ್ಕೆ ಸಹಕರಿಸುತ್ತದೆ. ಈ ಮೊಟ್ಟೆಗಳು ಮರಿಗಳಾಗಿ ಗಿಡದ ವಿವಿಧ ಭಾಗಗಳನ್ನು ತಿಂದು ಕಾಲಕ್ರಮೇಣ ಬೆಳೆಯ ಇಳುವರಿಯ ಮೇಲೂ ಕೂಡ ಪ್ರಭಾವವನ್ನು ಬೀರಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗ್ತವೆ. ಆದ ಕಾರಣ ಕೀಟಗಳ ಗುಂಪು ಹೆಚ್ಚಾಗುವ ಮೊದಲೇ ಬೆಳೆ ರಕ್ಷಣೆ ಬಿತ್ತನೆ ಸಮಯದ ಹೊಂದಾಣಿಕೆಯಿಂದ ಸಾಧ್ಯವಾಗ್ತದೆ. ಇದರಿಂದ ಕೀಟಗಳಿಗೆ ನಿರಂತರವಾಗಿ ಆಹಾರ ದೊರೆಯದೆ ನಾಶವಾಗ್ತದೆ. ಹತ್ತಿ ಬೆಳೆಯನ್ನು ಬೇಗನೆ ಬಿತ್ತುವುದರಿಂದ ಅದು ಹಾನಿಕಾರಕ ಕಾಯಿ ಕೊರಕ ಹುಳಗಳ ಬಾಧೆಯನ್ನು ತಪ್ಪಿಸಿಕೊಂಡು ಹೆಚ್ಚು ಇಳುವರಿಯನ್ನು ನೀಡುವುದಕ್ಕೆ ಸಾಧ್ಯವಾಗ್ತದೆ. ಸಸ್ಯ ಸಾಂದ್ರತೆ ಇನ್ನೊಂದು ಪ್ರಮುಖವಾದಂಥ ಅಂಶ. ಶುದ್ಧ ಹಾಗೂ ಪ್ರಮಾಣೀಕರಿಸಿದ ಬಿತ್ತನೆ ಬೀಜಕ್ಕೆ ಇದನ್ನು ಬಳಸಬೇಕು. ಶಿಫಾರಸು ಮಾಡಿರುವುದಕ್ಕಿಂತ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಬೀಜಗಳನ್ನು ಬಿತ್ತನೆಗೆ ಉಪಯೋಗಿಸುವುದರಿಂದ ಕೀಟ ಬಾಧೆಗೆ ಒಳಗಾದಂತಹ ಸಸಿಗಳನ್ನು ಕಿತ್ತು ತೆಗೆದು ಆರೋಗ್ಯಕರವಾದಂತಹ ಗಿಡಗಳನ್ನು ಉಳಿಸಿಕೊಳ್ಳಬಹುದು. ಕೃಷಿ ಮುನ್ನಡೆ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಈಗ ಕೇಳಿ ಮಾರುಕಟ್ಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 44,000 ರಿಂದ 48,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರಿಂದ 39,500, ಕೋಕಾ ಕ್ವಿಂಟಾಲಿಗೆ 23,000 ರಿಂದ 30,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲಿಗೆ 6,000 ರಿಂದ 8,300 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,016,000 ರಿಂದ 20,000 ರೂಪಾಯಿ, ತೆಂಗಿನಕಾಯಿ 2ನೇ ವರ್ಗ 12,000 ರಿಂದ 15,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲಿಗೆ 37,000 ರಿಂದ 47,000 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ವಿದ್ಯಾಭೂಷಣರ ಧ್ವನಿಯಲ್ಲಿ ಪುರಂದರದಾಸರ ಕೀರ್ತನೆಯನ್ನು ಕೇಳೋಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ, ಗೆಜ್ಜೆಯ ಕಾಲಿನ ನಾದವ ತೋರುತ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ, ಗೆಜ್ಜೆಯ ಕಾಲಿನ ನಾದವ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ ಬಾರೆ, ಮನಕಾಮನೆಯ ಸಿದ್ಧಿಯ ತೋರೆ,